ನಿಯತಾಶ್ಚ ಬಹಿಶ್ಚಿತ್ತ ಏವಂ ಕಲ್ಪಯತಿ ಪ್ರಭುಃ. ವಾಸನಾ ರೂಪದಿಂದ ಬೀಜ ರೂಪದಿಂದ ಯಾವ ಅಂತಃಕರಣದಲ್ಲಿ ನಮ್ಮಲ್ಲಿ ಉಳಿದಿರ್ತವೆ ಆ ಬೀಜಗಳು ಅಂತಶ್ಚಿತ್ತ ಅನ್ಸಿಕೊಳ್ತವೆ. ಅಂತಶ್ಚಿತ್ತಸ್ಥ ಇನ್ನು ಆ ಬೀಜಗಳು ಮೊಳಕೆ ಹೊಡೆದು ಹೊರಗಡೆ ಬಂದಾಗ ಅವು ಬಹಿಶ್ಚಿತ್ತ ಅನ್ಸಿಕೊಳ್ತವೆ. ಒಳಗಡೆ ಇದ್ದದ್ದು ಹೊರಗೆ ಬಂದರೂ ಬಹಿಷ್ಚಿತ್ತ, ಒಳಗೆ ಹೊರಗಡೆ ಭೇದಗಳನ್ನು ಗುರುತಿಸುವುದು ಕೂಡ ಬಹಿಶ್ಚಿತ್ತ. ಒಳಗೆ ಇದ್ದ ಆನೆ ಹೊರಗೆ ಬಂದದ್ದಾದರೆ ಓಕೆ, ವಾಸನಾ ರೂಪದಲ್ಲಿ ಇದ್ದಂಥದ್ದು ಅದು ಅಂತಶ್ಚಿತ್ತಸ್ಥ, ಅದು ಮೊಳಕೆ ಒಡೆದು ಹೊರಗೆ ಬಂದದ್ದಾದರೆ ಬಹಿಶ್ಚಿತ್ತಸ್ಥ. ಎರಡೂ ಕಲ್ಪನೆಗಳು, ಹೊರಗೆ ಬಂದದ್ದು ಕಲ್ಪನಾ, ಒಳಗೆ ಆವಿರ್ಭಾವವಾದದ್ದು ಕಲ್ಪನೆ. ಇನ್ನು ಘಟಪಟಾದಿಗಳನ್ನು ನಾವೇನು ಗುರುತಿಸ್ತೇವೋ ವಸ್ತುತಃ ಅವು ಕೂಡ ಏನು ಅಂತಂದ್ರೆ ಭೇದಗಳಿಂದ ಕೂಡಿತ್ತು, ಅವು ಕೂಡ ಭೇದಗಳಿಂದ ಕೂಡಿತ್ತು. ಅವು ನಮ್ಮ ಒಳಗೆ ಮೂಡ್ತವೆ ಇಂಪ್ರೆಷನ್ನು, ಅವು ವಾಸನಾ ಅಂತಶ್ಚಿತ್ತ. ಸೊ ಎಷ್ಟು ಮಜಾ ಇದೆ ಅಂತಂದ್ರೆ ಹೊರಗಿರುವಂತಹ ವಸ್ತುವಿನ ಪರಿಣಾಮ ನಮ್ಮ ಒಳಗೇನು ಒಡಮೂಡ್ತದೆ ಅದು ಅಂತಶ್ಚಿತ್ತವಾಗಿದ್ದರೆ, ಹೊರಗಿರುವ ವಸ್ತು ವಸ್ತುವಾಗಿದ್ದರೆ ಬಹಿಶ್ಚಿತ್ತ ಯಾವುದು? ಒಳಗೆ ಮೂಡಿದ್ದರೆ ಅಂತಶ್ಚಿತ್ತ, ಹೊರಗೆ ವಸ್ತು ಲಭ್ಯವೇ, ಭೇದಗಳಿಂದ ಕೂಡಿದ ವಸ್ತು ಲಭ್ಯವೇ, ಬಹಿಶ್ಚಿತ್ತ ಯಾವುದಿದ್ರೊಳಗೆ? ವಸ್ತು ಪದಾರ್ಥಗಳನ್ನು ನಾವು ಗ್ರಹಿಸಿದಾಗ, ಅನುಭವಿಸಿದಾಗ, ಅಭಿಮಾನಿಸಿದಾಗ ಏನು ನಮ್ಮ ಒಳಗೆ ಪರಿಣಾಮ ಒಡಮೂಡ್ತದ ಅದು ವಾಸನ, ಅದು ಬೀಜ, ಅದು ಅಂತಶ್ಚಿತ್ತ. ಒಂದಾಯ್ತಾ? ಇನ್ನು ಹೊರಗೆ ಪದಾರ್ಥಗಳು ಏನವ ಅವಷ್ಟು ವಸ್ತುಗಳು ಪದಾರ್ಥಗಳು ಭೇದಗಳಿಂದ ಕೂಡಿವೆ. ಓಕೆ ಫೈನ್, ಬಹಿಶ್ಚಿತ್ತ ಯಾವುದು? ಅದಂತೂ ವಸ್ತು ಆಯ್ತಲ್ರಿ, ವಸ್ತುಗಳ ರಾಶಿ, ವಿಷ ಶಬ್ದ ಸ್ಪರ್ಶ ರೂಪರಸ ಗಂಧ ವಿಷಯ ವಸ್ತುಗಳ ರಾಶಿ ಒಂದು ಲೆಕ್ಕಾಚಾರ ಮುಗೀತು. ಅವುಗಳನ್ನು ಅಭಿಮಾನಿಸಿದಾಗ ಅನುಭವಿಸಿದಾಗ ಒಳಗೆ ಏನು ಪರಿಣಾಮಗಳು ಮೂಡುತ್ತವೆ ಅವು ಅಂತಶ್ಚಿತ್ತ ವಾಸನ ಬೀಜ. ಓಕೆ ಫೈನ್, ದಟ್ ಇಸ್ ಆಲ್ಸೋ ಫೈನ್. ಬಹಿಶ್ಚಿತ್ತಿನೊಂದಿಗೆ ಹೊರಗೆಲ್ಲ ಬರ್ತಾವು ಅವು ಮೊಳಕೆ ಒಡೆದು ಇಂದ್ರಿಯಗಳು ಅವು ಮೊಳಕೆ ಒಡೆದಿದ್ದರಿಂದಾಗಿ ಇಂದ್ರಿಯಗಳು ಅವುಗಳವುಗಳ ಕಾರ್ಯದಲ್ಲಿ ತೊಡಗ್ತಾರೆ. ಹೊರಗೇನು ಬಂತು? ಓಕೆ, ಹಾಗೆ ಹೊರಬರಬೇಕಾಗಿತ್ತು ಅಂದರೆ ಒಳಗೆ ಆನೆ ಇದೆ, ಹೊರಗಾಣೆ ಬರಬೇಕಿಲ್ಲ, ಅದು ಬಹಿಶ್ಚಿತ್ತ. ಹಾಗುಂಟ ಒಳಗೆ ಘಟ ಇದೆ, ಅದು ಹೊರಗೆ ಬರಬೇಕು. ಉಂಟು ಬಹಿಶ್ಚಿತ್ತೆಯ ವಿಚಾರ ಮಾಡ್ರಿ, ವಿಚಾರ ಮಾಡ್ರಿ. ಯಾಕಾಗಿ ಅಂತ ಅಭಿಮಾನ ಪಡುವ ಪೂರ್ವದಲ್ಲಿ ಬಹಿಶ್ಚಿತ್ತ, ಅಭಿಮಾನ ಪಡುವ ಪೂರ್ವದಲ್ಲಿ ಶಬ್ದ ಸ್ಪರ್ಶ ರೂಪರಸಗಂಧ ವಿಷಯ ಅಲ್ಲವೇ. ಬಹಿಶ್ಚಿತ್ ಹೆಂಗಾಗ್ತಾವು? ಎಲ್ಲಿದೆ ಬಹಿಶ್ಚಿತ್ತ? ಹೊರಗೆ ಬಂದ್ರೆ ನಾಗಳು ಹೇಳ್ಬೇಕಾರ ಒಳಗೆ ಏನಿದೆಯೋ ಅಷ್ಟು ಬರ್ಲಿಕ್ಕಿಲ್ಲ, ಏನ್ ಬರ್ತಾವೋ ಅವು ಒಳಗಿದ್ದುದು ಹೊರ ಬರ್ತಾವ ತಾನೆ. ಒಳಗೆ ಆನಿತ್ತಂದ್ರೆ ಚಿತ್ರಗಳು ಎಲ್ಲಿ ಬರ್ತಾವ ನೋಡಿ, ಎಲ್ಲಿ ಬರ್ತಾವ? ಮತ್ತ ಅಂತ ಚಿತ್ತ ಆಯ್ತದೆ, ಅಂತಃಕರಣದಲ್ಲಿ ಮೊಳಕೆ ಹೊಡೆದದ್ದಾದ್ರೆ ಅದು ಅಂತಶ್ಚಿತ್ತ ಆಯ್ತು. ವಿಷಯ ವಸ್ತುಗಳ ರಾಶಿ ಒಂದು ಒಂದು ಸಂಗತಿ ಆಯ್ತು, ಪರಿಣಾಮಗಳ ಸಮೂಹ ವಾಸನಾ ಸಮೂಹ ಇದು ಅಂತಶ್ಚಿತ್ತ ಇನ್ನೊಂದು ಗುಂಪಾಯ್ತು. ಬಹಿಶ್ಚಿತ್ತ ಎಲ್ಲಿದೆ? ಅವರಡು ಬೇಕು ನನಗೆ. ಈಗೇನ್ ಮಾಡ್ತೀವಿ ನಾವು? ಒಳಗೆ ಘಟ ಆಯ್ತಾ, ಇದು ಅಂತಶ್ಚಿತ್ತ, ಇದು ವಾಸನ, ಇದು ವಸ್ತು. ಹಿಂದೆ ಮುಂದೆ ಯಾರಿಲ್ಲ ಇದಕ್ಕೆ? ನಾಮ ಇಲ್ಲ, ರೂಪ ಇಲ್ಲ, ಇದು ಒಂದು ವಸ್ತು ಇದೆ ಅಷ್ಟೇ. ಇದರ ಮೇಲೆ ಒಂದು ಕಲ್ಪನ, ಏನು ಕಲ್ಪನ? ನಾಮರೂಪದ ಕಲ್ಪನ. ಈ ನಾಮರೂಪದ ಕಲ್ಪನ ಎಲ್ಲಿಂದ ಬಂತು? ಅಂತಶ್ಚಿತ್ತದಲ್ಲಿ ಎಂದೋ ಒಂದು ಸಲ ಅನುಭವಿಸಿದಾಗ, ಅಭಿಮಾನಿಸಿದಾಗ ಇದು ಘಟ ಅಂತ ಒಳಗಡೆ ವಾಸನ ಉಳಿದಿತ್ತು. ಈ ಘಟ ಎನ್ನುವ ವಾಸನ ಹೊರಗಡೆ ವಿಕರೋತಿ ಕಲ್ಪಿಸಿಕೊಳ್ತಾನೆ. ಏನು ಘಟ ಅಲ್ಲಿಲ್ಲ, ಒಳಗೆ ಇದ್ದದ್ದು ಹೊರಗೆ ಕಲ್ಪಿಸಿಕೊಳ್ತಾನೆ. ಒಳಗಿದ್ದು ಒಳಗೆಲ್ಲಿಂದ ಬಂತು? ಅಂತಃಕರಣದಲ್ಲಿ. ಅಂತಃಕರಣದಲ್ಲಿ ಯಾವ ರೂಪದಲ್ಲಿ ಇತ್ತು? ವಾಸನಾ ರೂಪದಲ್ಲಿ. ಅದು ಆ ರಾಶಿಗೆ, ಆ ಗುಂಪಿಗೆ ಏನಂತ ಕರೀತಾರೆ? ಅಂತಶ್ಚಿತ್ತ. ಇವಾಗ ಶಬ್ದ ಸ್ಪರ್ಶಾದಿ ರೂಪರಸ ಗಂಧ ಇತ್ಯಾದಿ ಏನು ವಿಷಯಗಳಿವೆಯೋ ಅವು ಥರ್ಡ್ ಪಾರ್ಟಿ ಆಗ್ಬಿಟ್ಟು. ಈಗ ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಯಾವುದಾಯ್ತು? ಅಂತಶ್ಚಿತ್ತ ಸಮೂಹ, ಬಹಿಶ್ಚಿತ್ತ ಸಮೂಹ ಆಯ್ತಾ. ಇವು ಎರಡೂ ಕಲ್ಪನೆಗಳೇ. ಅಂತಶ್ಚಿತ್ತದಲ್ಲಿ ಇರುವುದು ಕೂಡ ಕಲ್ಪನೆ, ಬಹಿಶ್ಚಿತ್ತದ ರಾಶಿ ಕೂಡ ಕಲ್ಪನೆ. ಹೀಗಾಗಿ ಸ್ವಪ್ನ ಬೇರೆ ಜಾಗೃತ ಬೇರೆ ಅನ್ನಬೇಡ, ಎರಡೂ ಕೂಡ ಕಲ್ಪನಾ ರಾಶಿ. ಏವಂ ಕಲ್ಪಯತೆ ಪ್ರಭುಹು, ಈ ಕಲ್ಪನ ಯಾರು ಮಾಡಿದ್ರು? ಯಾರು ಮಾಡಿದ್ರು ಈ ಕಲ್ಪನ? ಪ್ರಭುಹು ಈಶ್ವರ ಆತ್ಮನ ಆತ್ಮಾನಂ ಆತ್ಮೈವ ಕರೋತಿ ಕಲ್ಪಯತಿ. ತಾನು ತನ್ನನ್ನೇ ಪದಾರ್ಥವನ್ನು ಇಟ್ಕೊಂಡು ತನ್ನನ್ನೇ ತಾನು ಸಹ ಕಲ್ಪಿಸಿಕೊಳ್ತಾನೆ. ಆದ್ದರಿಂದ ಮುಂದುವರೆಸ್ತಾರೆ 97ರಲ್ಲಿ, ಸ್ವಪ್ನವತ ಚಿತ್ತ ಪರಿಕಲ್ಪಿತಂ ಸರ್ವಂ ಇತ್ಯೇತ ಆಶಂಕ್ಯತೆ. ಕನಸಿನಲ್ಲಿ ಹೇಗೋ ಹಾಗೆ ಎಚ್ಚರದಲ್ಲಿಯೂ ಕೂಡ ಎಲ್ಲವೂ ಚಿತ್ತ ಕಲ್ಪಿತವೇ ಆಗಿವೆ. ಯಸ್ಮಾತ್ ಕಾರಣಾತ್, ಈ ಕಾರಣದಿಂದಾಗಿ ಚಿತ್ತ ಪರಿಕಲ್ಪಿತೈಹಿ ಮನೋರಥಾದಿ ಲಕ್ಷಣೈಹಿ ಚಿತ್ತ ಪರಿಚ್ಛೇದ್ಯೈಹಿ ವೈಲಕ್ಷಣ್ಯಂ ಬಾಹ್ಯಾನಂ ಬಾಹ್ಯಾನಾಂ ಅನ್ಯೋನ್ಯ ಪರಿಚ್ಛೇದ್ಯತ್ವಂ ಇತಿ ಸಾ ನ ಯುಕ್ತ ಆಶಂಕ. ನೀವು ಈ ಸಂದೇಹ, ಈ ಸಂಶಯಕ್ಕೆ ಬರುವ ಅವಶ್ಯಕತೆ ಇಲ್ಲ. ಏನು ಶಂಕಾ? ಹೊರಗಿನ ಪದಾರ್ಥವೇ ಆಗಲಿ ಹೊರಗಿನ ಪದಾರ್ಥವೇ ಆಗಲಿ ಎರಡೂ ಪರಿಚ್ಛಿನ್ನವೇ ಆಗಿದ್ದರೂ ಕೂಡ ಒಂದಕ್ಕೆ ಒಂದು ಕಟ್ಟುಪಾಡು ಮಾಡುತ್ತವೆ ಅನ್ನುವ ಶಂಕ ಬೇಡ. ಒಳಗಿನ ಘಟ, ಹೊರಗಿರುವ ಘಟ, ಇದು ಇದನ್ನು ಕಟ್ಟಿ ಹಾಕ್ತದೆ, ಈ ಒಳಗಿರುವುದು ಹೊರಗಿನ ಮಿತಿಗೆ ಒಳಪಡಿಸ್ತದೆ ಅನ್ನುವಂಥ ಶಂಕ ಬೇಡ. ಹೌದು, ಅವುಗಳವುಗಳು ಪರಿಚ್ಛೇದವನ್ನು ಹೊಂದಿವೆ. ಪರಿಚ್ಛೇದ ಅಂದ್ರೆ ಲಿಮಿಟೇಷನ್, ಅವುಗಳವುಗಳು ಲಿಮಿಟೇಷನ್ ಪರಿಚ್ಛೇದಗಳನ್ನು ಹೊಂದಿವೆ. ಆದರೆ ಒಂದು ಪರಿಚ್ಛೇದ ಹೊರಗಿಂದು, ಒಂದು ಪರಿಚ್ಛೇದ ಒಳಗಿಂದು, ಎರಡೂ ಒಂದಕ್ಕೊಂದು ಲಿಮಿಟ್ ಮಾಡೋದಿಲ್ಲ, ಕನೆಕ್ಟ್ ಮಾಡೋದಿಲ್ಲ, ಎರಡೂ ಪರಿಚ್ಛೇದವೇ. ಆದ್ದರಿಂದ ಆ ಶಂಕ ನಿಮಗೆ ಬೇಡ ಅಂತ ಒಂದು ವಾರ್ನಿಂಗ್ ಕೊಟ್ಟು ಮುಂದಿನ ವಿಷಯಕ್ಕೆ ಹೋಗ್ತಾ ಇದ್ದಾರೆ. ಚಿತ್ತಕಾಲಾಹಿಯೇಂತಸ್ತು ದಯಕಾಲಾಶ್ಚ ಏ ಬಹಿಃ ಕಲ್ಪಿತಾ ಏವ ತೇ ಸರ್ವೇ ವಿಶೇಷೋ ನಾನ್ಯ ಹೇತುಕಃ ಚಿತ್ತಕಾಲಾಹಿಯೇಂತಸ್ತು ದಯಕಾಲಾಶ್ಚ ಏ ಬಹಿಃ ಕಲ್ಪಿತಾ ಏವ ತೇ ಸರ್ವೇ ವಿಶೇಷೋ ನಾನ್ಯ ಹೇತುಕಃ. ಇಲ್ಲಿ ಮತ್ತೆ ಎರಡು ಹೊಸ ಶಬ್ದವನ್ನು ತಂದರೆ ಚಿತ್ತಕಾಲ, ದ್ವಯಕಾಲ. ಸ್ವಪ್ನ ಕಾಲದಲ್ಲಿ ಇರುವಂತಹ ವಸ್ತುಗಳು ಚಿತ್ತಕಾಲ, ಜಾಗೃತದಲ್ಲಿ ಲಭ್ಯವಿರುವಂತಹ ವಿಷಯ ವಸ್ತುಗಳು ದ್ವಯಕಾಲ. ಚಿತ್ತಕಾಲ ಒಳಗಡೆ, ದ್ವಯಕಾಲ ಹೊರಗೆ. ಸರ್ವೇ ಕಲ್ಪಿತ ಇವು, ಈ ಎರಡು ಕೂಡ ಏನಿವು? ಕಲ್ಪಿತ. ಮತ್ತಿನ್ನೊಂದು ಏನು ಕಾರಣ ಇಲ್ಲ ಇದಕ್ಕೆ. ಒಂದ್ಸಲ ಕಲ್ಪಿತ ಅಂತ ನೀವು ನಿರ್ಧಾರ ಮಾಡಿಬಿಟ್ರು, ಬೇರೆ ನೀವು ಏನು ಕಾರಣ ಹುಡುಕೋ ಅವಶ್ಯಕತೆ ಇಲ್ಲ. ಯಾಕೆ ಹೇಳಿದ್ರೆ ಕಲ್ಪಿತವಾಗಿದೆ, ಅದಕ್ಕೆ ಇನ್ನು ಬೇರೆ ಇನ್ನೇನು ಕಾರಣ ಕೊಡ್ತಾರೆ? ಬ್ರಹ್ಮಚಾರಿಯ ಮಗಳು ರಾಹು ಕಾಲದಲ್ಲಿ ಹುಟ್ಟಿದ್ಲ, ಅದೇನು ಅಂತಾರಲ್ವೋ ದೋಷ, ಕುಜದೋಷ. ಬ್ರಹ್ಮಚಾರಿಯ ಮಗಳಿಗೆ ಜಾತಕದಲ್ಲಿ ಕುಜದೋಷ ಇದೆಯಾ? ಇಲ್ವೇ ಇಲ್ಲ, ಕಲ್ಪಿತ. ನೀ ಬೇರೆ ಹೇತು, ಬೇರೆ ಕಾರಣ ಯಾಕೆ ಹುಡುಕ್ತೀರಿ? ನ ಅನ್ಯ ಹೇತುಕಃ, ಇನ್ನು ಬೇರೆ ಏನು ಕಾರಣ ಹುಡುಕೋ ಅವಶ್ಯಕತೆ ಇಲ್ಲ. ಯಾಕೆ? ಅವು ಇಲ್ವೇ ಇಲ್ಲ, ಅವು ಕಲ್ಪಿತ. ಭಾಷ್ಯ 98. ಚಿತ್ತಕಾಲಾಹಿ ಏಂತಸ್ತು ದ್ವಯಕಾಲಾಶ್ಚ ಈ ಬಹಿಃ ಕಲ್ಪಿತಾ ಇವತೇ ಸರ್ವೇ ಸರ್ ಸರಿ ಎಲ್ಲ ಹೋಗಿ ಚಿತ್ತಕಾಲ ಹಿ ಅಂತಸ್ತು. ಓಕೆ. ಪರಿಚ್ಛೇದ್ಯ ನಾಣ್ಯ ಚಿತ್ತಕಾಲ ವೃತ್ತಿರೇಕೇನ ಪರಿಚ್ಛೇದಕ ಏನ್ಪ ಚಿತ್ತಕಾಲ ಚಿತ್ತಕಾಲ ವ್ಯತಿರೇಕೇನ ಪರಿಚ್ಛೇದಕ ಕಾಲ ಈ ಶಾಂತಿ ಚಿತ್ತಕಾಲ ಒಳಗಿರುವವು ಯಾವುವೋ ಅವು ಚಿತ್ತಕಾಲಗಳು. ಮೊದಲನೇ ಸ್ಟೇಟ್ಮೆಂಟ್. ಚಿತ್ತಕಾಲ ಅಂದ್ರೇನು? ಅಂತಹ ತೂಗಿ ಒಳಗೆ ಯಾವ ಇವೆಯೋ ಅವು ಚಿತ್ತಕಾಲ. ಅದರ್ಥ ಮುಗಿತ. ಇನ್ನಾದ್ರೂ ವಿವರಣೆ ಏನು? ಚಿತ್ತ ಪರಿಚ್ಛೇದ್ಯ ಅಂತಃಕರಣದ ಮಿತಿಗೆ ಒಳಪಟ್ಟದ್ದು. ಅಂತಃಕರಣದ ಮಿತಿಗೆ ಒಳಪಟ್ಟದ್ದು ಏನಂತ ಕರೀತಾರೆ? ಚಿತ್ತ ಪರಿಚ್ಛೇದ್ಯ ನ ಅನ್ಯ. ಆ ಚಿತ್ತ ಅಂತಃಕರಣದ ಪರಿಮಿತಿಗೆ ಒಳಪಟ್ಟಿರುವ ಆ ಸಮಯದಲ್ಲಿ ಹೊರಗೆ ಏನು ಬೇಕಾದಿರಬಹುದು, ಅದಕ್ಕೂ ಇದಕ್ಕೆ ಯಾವ ಸಂಬಂಧವೂ ಇಲ್ಲ. ಒಳಗೆ ಮಿತಿಗೆ ಒಳಪಟ್ಟ ಜಿಲೇಬಿ ನಾವು ತಿಂತ ಇರುವಾಗ ಅದು ಒಂದು ವೇಳೆ ಕಹಿ ಇತ್ತು ಅಂದ್ರೆ ಹೊರಗಿರುವಂತಹ ಸಿಹಿ ಜಿಲೇಬಿ ಏನಾದರೂ ಉಪಯೋಗಕ್ಕೆ ಬರ್ತದ? ಯಾಕಂದ್ರೆ ಅದಕ್ಕೆ ಇದಕ್ಕೆ ಸಂಬಂಧ ಈ ಕನಸು ಕಾಣೋದ್ರ ಸಂಬಂಧ ಹುಟ್ಟಾಗ್ತಾರೆ. ಕನಸು ಕಾಣೋರು ಸಂಬಂಧ ಹುಟ್ಟಾಗ್ತಾರೆ. ಇದು ಏನು ಸಂಬಂಧ? ನನಗೆ ಕನಸಿನಲ್ಲಿ ಹೀಗೆ ಕಂಡೆ, ನನಗೆ ಈಗೆಲ್ಲ ಶುಭವಾಗ್ತದೆ. ಇದು ಕನೆಕ್ಷನ್ ಎಲ್ಲಿಗೆ? ಜಾಗೃತಿ ಬಹಿಗೆ. ಅಸ ನೈ ಹೋತ ಹೇ ವಿವೇಕದಿಂದ ವಿಚಾರ ಮಾಡಬೇಕು. ಆವಾಗ ಇವೆಲ್ಲ ಏನು ದಾಂಭಿಕತನ, ಇವೆಲ್ಲ ಅಂಧ ಪರಂಪರೆಗಳು ಎಲ್ಲ ತಾವೇ ಸರ್ರಬ್ ಹೋಗ್ಬಿಡ್ತವೆ. ಬಿಡಿಸೋದ್ರಿಂದ ಬಿಟ್ಟು ಹೋಗೋದಿಲ್ಲ. ನಾವು ಬಿಡಿಸ್ಬೇಕು ಅಂತೇವೆ. ವಿವೇಕ ವಿವೇಕ ಎಲ್ಲದಿ ವಿಚಾರಣೆಯ ಕೊರತೆ, ಚಿಂತನೆಯ ಕೊರತೆ, ಜ್ಞಾನದ ಕೊರತೆ, ವಿವೇಕದ ಕೊರತೆ ಎಲ್ಲ ಕಡೆ ವ್ಯಾಪಕವಾಗಿ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ರಾಷ್ಟ್ರೀಯವಾಗಿ, ಆಧ್ಯಾತ್ಮಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ವಿಚಾರಣೆಯ ಕೊರತೆ. ಮಾಂಸ ತಿನ್ನಬಾರದು, ಮಾಂಸಂ ನ ಭಕ್ಷೆ. ಎಲ್ಲ ಕಸಾಯಿ ಖಾನೆ ಸ್ಟಾಪ್, ಎಲ್ಲ ಮಟನ್ ಶಾಪ್ ಕ್ಲೋಸ್. ಇಷ್ಟು ಮಾಡಿದ್ರೆ ತಿನ್ನದೇ ಇರ್ತಾರ? ಅದಕ್ಕೆ ವೇದಾಂತ ಹೇಳ್ತದೆ, ಮೇಕ್ ಹಿಮ್ ಥಿಂಕ್. ಧರ್ಮ ನಿರಪೇಕ್ಷ ರಾಷ್ಟ್ರ ಕಾನ್ಸ್ಟಿಟ್ಯೂಷನ್ನಲ್ಲಿ ಏನ್ ಮಾಡ್ತಾರೆ? ಎಲ್ಲೆಲ್ಲಿ ಧರ್ಮ ಅನ್ನೋ ಶಬ್ದವನ್ನು ತೆಗೆದಿಟ್ಟು ಆ ಶಬ್ದ, ಆ ಧರ್ಮ ಅನ್ನೋ ಶಬ್ದ ತೆಗೆದಿಟ್ಬಿಡೋದು. ಸೆಕ್ಯುಲರ್, ಯಾಕೆ ಧರ್ಮ ಇಲ್ಲಿ ನೋಡ್ರಿ ನಮ್ಮ ರಾಷ್ಟ್ರದಲ್ಲಿ ಧರ್ಮ 88% ಹಿಂದೂಗಳೇ ಇದ್ದಾರೆ. ಎಲ್ಲರೂ ಧಾರ್ಮಿಕ, ಹೆಚ್ಚಿನ ಪ್ರಮಾಣದಲ್ಲಿ ಧಾರ್ಮಿಕರಾಗಿ ಇದ್ದಾರೆ. ನೀನು ಶಬ್ದ ತೆಗೆದಿಷ್ಟಕ್ಕೆ ಹಿಂದೂ ಧರ್ಮ ಹೊರಟೋಯ್ತೋ? 70 ವರ್ಷ ಹೋಗ್ಬೇಕಾಗಿತ್ತಲ್ಲ ಅದು. ಮತ್ತೆ ಅದ್ರ ಬದಲು ಈ ಪಟಾಲು ವಾಂಟ್ ಟು ಬಿಂಗ್ ಅಲ್ಲ, ಸೆಕ್ಯುಲರ್ ತರಬೇಕು ಅಂತ ನನ್ನ ಉದ್ದೇಶ ಅಲ್ಲ. ತರಬೇಕಾಗಿತ್ತಂದ್ರೆ ಮೇಕ್ ಹಿಮ್ ಥಿಂಕ್, ಅವನನ್ನ ಆಲೋಚನಾಪರನನ್ನಾಗಿ ಮಾಡು, ವಿಚಾರವಂತನನ್ನಾಗಿ ಮಾಡು. ಇದು ಸ್ಕೂಲ್ ಲೆವೆಲ್ನಿಂದಲೇ ಆಗ್ಬೇಕು. ಇದು ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಉಪಯೋಗ ಇಲ್ಲ ಇದು. ಆವಾಗಲೇ ಅವನು ಅವನಿಗೆ ಆ ಸಂಸ್ಕಾರಗಳು ಕೊಡೋ ಪ್ರಯತ್ನ ಮಾಡಬೇಕು. ನೀವು ಧರ್ಮ ತೆಗೆದ ಜೊತೆಗೆ ಏನೇನು ತೆಗೆದ್ರಿ, ನೈತಿಕತೆ, ನಾಗರಿಕತೆ, ಧರ್ಮ, ಹಬ್ಬ, ಪುರಾಣಗಳು, ನೀತಿ ಕಥೆಗಳು, ರಾಮಾಯಣ, ಮಹಾಭಾರತ ಎಲ್ಲ ತೆಗೆದಾಕ್ಬಿಟ್ರಲ್ಲ. ಅಂದ್ರೆ ಏನಾಯ್ತು, ಬೇಸಿಕ್ ಥ್ರೆಡ್ಡೇ ಹೊರಟೋಯ್ತು ಹೇಳೋದು. ಒಳಗಡೆ ಏನು ನಮ್ಮ ಒಳಗೆ ಮೂಡಿದೆಯೋ ಅದು ಅಂತಶ್ಚಿತ್ತವಾಗಿದ್ದೇ ಆದರೆ ಹೊರಗಡೆ ಇದ್ದುವಂಥದ್ದು ಅದು ದ್ವಯಕಾಲ. ಇದು ಚಿತ್ತಕಾಲ, ಅದು ದ್ವಯಕಾಲ. ಚಿತ್ತಕಾಲ ದ್ವಯಕಾಲ ಎರಡೂ ಕೂಡ ಕಲ್ಪಿತ, ಎರಡೂ ಕೂಡ ಕಲ್ಪಿತ. ಆದರೆ ಇಷ್ಟು ತಿಳ್ಕೊಂಬಂತೆ ದ್ವಯಕಾಲದಲ್ಲಿ ಇದ್ದದ್ದು ಚಿತ್ತಕಾಲವನ್ನ ಪರಿಮಿತಿಗೆ ಒಳಪಡಿಸುವುದಿಲ್ಲ, ಚಿತ್ತಕಾಲದಲ್ಲಿ ಇದ್ದದ್ದು ದ್ವಯಕಾಲದ ವಸ್ತುವನ್ನ ಪರಿಮಿತಿಗೆ ಒಳಪಡಿಸುವುದಿಲ್ಲ. ಚಿತ್ತಕಾಲ ಹಿ ಅಂತಸ್ತು ದ್ವಯಕಾಲಾಶ್ಚೈವ ಹಿ ಕಲ್ಪಿತ ಇವತಿ ಸರ್ವೇ. ಅದಕ್ಕೆ ಭಾಷ್ಯ ಹೇಳ್ತಾರೆ, ಚಿತ್ತ ಪರಿಚ್ಛೇದ್ಯ ನ ಅನ್ಯ ಚಿತ್ತಕಾಲ ವೃತ್ತಿ, ಚಿತ್ತಕಾಲ ವೃತ್ತಿ ವೃತ್ತಿ ವೃತ್ತಿ ಚಿತ್ತಕಾಲ ವೃತ್ತಿ ಅಲ್ಲದು ಚಿತ್ತಕಾಲ ವ್ಯತಿರೇಕೇನ. ಚಿತ್ತಕಾಲ ಅಂತಃಕರಣದಲ್ಲಿ ಇದ್ದಂತಹ ವೃತ್ತಿ ವ್ಯತಿರೇಕೇನ ಹೊರತುಪಡಿಸಿ ಪರಿಚ್ಛೇದಕ ಕಾಲ ಈಶಾಂತೆ ಚಿತ್ತಕಾಲ. ಆ ಒಳಗಿರುವಂತಹ ವೃತ್ತಿಯನ್ನು ಹೊರತುಪಡಿಸಿ ಮತ್ತೆ ಬೇರೆ ವೃತ್ತಿ ಇದ್ರೆ ಅದು ಅದರಲ್ಲಿ ಅದೇ ವೃತ್ತಿ, ಅದು ಸಪರೇಟ್ ವೃತ್ತಿ ಅದು. ಈಗ ಒಳಗೆ ಆನೆ ಇದೆ ಅಂದ್ರೆ ಥ್ರೂಟ್ ಒಳಗೆ ಆನೆನೇ ಇರಬೇಕು ಅಂತೇನಿಲ್ಲ. ಆ ಕಾಲದಲ್ಲಿ ಆನೆ, ಇನ್ನೊಂದು ಕಾಲದಲ್ಲಿ ಮತ್ತೊಂದು ವೃಕ್ಷ, ಮತ್ತೊಂದು ಕಾಲದಲ್ಲಿ ಹೂ, ಮತ್ತೊಂದು ಕಾಲದಲ್ಲಿ ಹಣ್ಣು. ಆ ಕಾಲದಲ್ಲಿ ಅದು ಚಿತ್ತ ಕಾಲಗಳೇ ಆಗಿದ್ರು ಕೂಡ ಆ ಕಾಲದಲ್ಲಿ ಅವುಗಳದಾದಂತಹ ಪರಿಮಿತಿಗೆ ಅವು ಒಳಪಟ್ಟು ಇರುತ್ತವೆ. ಭಾಷೆ ಕಲ್ಪನಾ ಕಾಲೇ ಇವ ಉಪಲಭ್ಯಂತೆ ಇತ್ಯರ್ಥ. ಅರ್ಥ ಆಯ್ತಾ? ಅವು ಯಾವಾಗಿರ್ತವೆ? ಈ ಒಳಗೆ ಆನೆ ಇದೆ, ಯಾವಾಗಿರ್ತದದು? ಯಾವ ಕಾಲದಲ್ಲಿ ಅದು ಕಲ್ಪಿಸಲ್ಪಡ್ತದೋ ಆ ಕಾಲದಲ್ಲಿ ಅದು ಇರ್ತದೆ. ಪರಿಚ್ಛೇದ್ಯ ಮಿತಿಗೆ ಒಳಪಟ್ಟಿರ್ತದೆ. ಓಕೆ. ದಯಕಾಲಾಶ್ಚ ಭೇದ ಕಾಲ ಅನ್ಯೋನ್ಯ ಪರಿಚ್ಛೇದ್ಯ ಯಥಾ ಆಗೋ ದೋಹನಂ ಆಸ್ತಿ ಯಾವತ್ ಆಸ್ತಿ ತಾವತ್ ಗಾಂ ದುಗ್ಧಿ ಯಾವತ್ ಗಾಂ ದುಗ್ಧಿ ತಾವತ್ ಆಸ್ತಿ. ನೋಡಿ, ಆನೆ ಇರುವವರೆಗೂ ಅಲ್ಲಿ ಹೂ ಇರ್ತದೆ ಅಂತ ಅಂತಶ್ಚಿತ್ತದಲ್ಲಿ ಅನ್ಕೊಳಿಕ್ಕಾಗ್ತದ? ಆನೆ ಇರುವವರೆಗೂ ಹೂ ಇರುತ್ತದೆ, ಅದಕ್ಕೂ ಸಂಬಂಧವೇ ಇಲ್ಲ. ಹೂ ಇರುವವರೆಗೂ ಆನೆ ಇರುತ್ತದೆ, ಹೂವಿಗೂ ಅದು ಸಂಬಂಧವಿಲ್ಲ. ಬೇಡ. ಕಬ್ಬು ಇರುವವರೆಗೂ ಆನೆ ಇರುತ್ತದೆ, ಆನೆ ಇರುವವರೆಗೂ ಕಬ್ಬು ಇರುತ್ತದೆ ಅಂತ ಹೇಳಲಿಕ್ಕಾಗ್ತದೋ? ಅಂತಶ್ಚಿತ್ತದಲ್ಲಿ ಆ ವಸ್ತು ಈ ವಸ್ತುವನ್ನಾಗ್ಲಿ, ಈ ವಸ್ತು ಆ ವಸ್ತುವನ್ನಾಗ್ಲಿ ಪರಿಚ್ಛೇದಕ್ಕೆ ಒಳಪಡಿಸುವುದಿಲ್ಲ. ಕಬ್ಬು ಕಬ್ಬಿನ ಪಾಡಿಗೆ, ಆನೆ ಆನೆ ಪಾಡು, ಕರೆಕ್ಟ್? ಅದೇ ಚಿತ್ತಕಾಲ. ಶಾಸ್ತ್ರ ಹೆಂಗ ಉದಾಹರಣೆ ಕೊಡ್ತದೆ ನೋಡು. ಹಾಲು ಹಿಂಡೋನಿದ್ದಾನೆ, ದುಗ್ಧಿ ಅಂತಾರೆ ಅವನಿಗೆ. ದುಗ್ಧಿ ಅಂದ್ರೆ ಯಾರು? ಹಾಲು ಹಿಂಡು. ಈ ದುಗ್ಧಿ ಹಾಲು ಹಿಂಡ್ತಾ ಇದ್ದಾನೆ. ಎಲ್ಲಿವರೆಗೂ ಹಾಲು ಹಿಂಡ್ತಾನೋ ಅಲ್ಲಿವರೆಗೂ ಹಸು ಇರ್ತದೆ ಇಲ್ಲೋ? ಇರ್ತದೆ. ಹಸು ಎಲ್ಲಿವರೆಗೂ ಇರ್ತದೆ ಅಲ್ಲಿವರೆಗೂ ಹಾಲು ಹಿಂಡ್ತಾನೋ ಇಲ್ಲೋ? ಒಂದು ಇನ್ನೊಂದನ್ನ ಒಂದು ಇನ್ನೊಂದನ್ನ ಪರಿಚ್ಛೇದಕ್ಕೆ ಒಳಪಡಿಸುತ್ತದೆ. ಆದರೆ ಅಂತಶ್ಚಿತ್ತದಲ್ಲಿ ಪರಿಚ್ಛೇದಕ್ಕೆ ಒಳಪಡಿಸುವ ಸೋ ವಾಟ್ ಎರಡೂ ಕಲ್ಪನೆಗಳೇ. ಸೋ ವಾಟ್ ಎರಡು ಕಲ್ಪನೆಗಳೇ. ಯಾವುದು ಇಲ್ಲಿ ನಿಮ್ಗೆ ಏನ್ ಹೇಳಿಕ್ ಬರೋದಿಲ್ಲ, ಇದು ಹಿಂಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಎಲ್ಲವೂ ಕಲ್ಪನೆಗಳು. ದಯಕಾಲಶ್ಚ ಭೇದ ಕಾಲ ಅನ್ಯೋನ್ಯ ಪರಿಚ್ಛೇದ್ಯ ಯಥಾ, ಹೇಗೆಂದರೆ ಆ ಗೋದೋಹನಂ ಗೋದೋಹನಂ ಆಗೋ ದೋಹನಂ ಆಸ್ತೆ. ಇದು ಒಂದು ಹೇಳಿಕೆ, ನ್ಯಾಯದಲ್ಲಿ ಇದೊಂದು ಹೇಳಿಕೆ ಬರ್ತದೆ. ಏನಂತ ಬರ್ತದೆ? ಆಗೋ ದೋಹನಂ, ಹಾಲು ಕರೆಯುವವರಿಗೂ ಹಾಲು ಕರೆಯುವವನು ಕುಳಿತಿರುತ್ತಾನೆ. ಹಾಲು ಕರೆಯುವವನು ಹಾಲು ಕರೆಯುವವರಿಗೂ ಕುಳಿತಿರುತ್ತಾನೆ. ಏನದ ಅರ್ಥ? ಎಲ್ಲಿವರೆಗೂ ಕುಳಿತಿರುತ್ತಾನೋ ಅಲ್ಲಿವರೆಗೂ ಹಾಲನ್ನ ಕರೀತಾನೆ. ಎಲ್ಲಿವರೆಗೂ ಹಾಲನ್ನ ಕರೀತಾನೆ ಅಲ್ಲಿವರೆಗೂ ಕುಳಿತಿರುತ್ತಾನೆ. ಇಲ್ರಿ, ಏನ್ ಕೆಲಸ ಅವನಿಗೆ? ಹಾಲು ಕರೆಯೋದು ಮುಗೀತು ಅಂತ. ಅವ ಯಾಕೆ ಕುಡ್ಬೇಕಲ್ಲಿ? ಎದ್ದು ಬಿಡ್ತಾನೆ, ಹೌದಾ? ಅಂದ್ರೆ ಅದು ಒಂದಕ್ಕೊಂದು ಏನಾಯ್ತೀಗ ಪರಿಚ್ಛೇದ್ಯ. ಒಂದು ಒಂದು ಒಂದು ಇನ್ನೊಂದನ್ನ ಲಿಮಿಟ್ ಮಾಡ್ತದೆ. ಯಾವ ಆಸ್ತೆ ಕುಳಿತಿರುತ್ತಾನೋ ತಾವತ್ ಗಾಮ್ ದೋಗ್ದಿ ದೋಗ್ದಿ ಅಲ್ಲಿವರೆಗೂ ಹಾಲನ್ನ ಹಿಂಡುತ್ತಾನೆ. ಹೌದೋ? ಯಾವತ್ ಗಾಮ್ ದೋಗ್ದಿ, ಎಲ್ಲಿವರೆಗೂ ಹಿಂಡುತ್ತಾನೋ ಅಲ್ಲಿವರೆಗೂ ಕುಳಿತಿರ್ತಾನೆ. ಎಲ್ಲಿವರೆಗೂ ಕುಳಿತಿರ್ತಾನೋ ಅಲ್ಲಿವರೆಗೂ ಹಿಂಡುತ್ತಾನೆ. ಒಂದಕ್ಕೊಂದು ಪರಿಚ್ಛೇದ್ಯ ಕಟ್ಟುಪಾಡಿಗೆ ಒಳಪಡಿಸುತ್ತವೆ. ತಾವಾನ್ ಅಯಂ ಈತಾವಾನ್ ಸಹ, ಅದು ಇರುವವರೆಗೆ ಇದು, ಇದು ಇರುವವರೆಗೆ ಅದು. ಇದಕ್ಕೆ ದ್ವಯಕಾಲ ಅಂತ ಕರೀತಾರೆ. ಇಷ್ಟ ತಾವಾನ್ ಅಯಂ, ಅದು ಇರುವವರೆಗೂ ಇದು, ಏತಾವಾನ್ ಸಹ, ಇದು ಇರುವವರೆಗೂ ಅದು. ಒಂದಕ್ಕೊಂದೇನದು ಅನ್ಯೋನ್ಯ ಸಂಬಂಧ. ಇತಿ ಪರಸ್ಪರ ಪರಿಚ್ಛೇದ್ಯ ಪರಿಚ್ಛೇದಕತ್ವ ವಾಕ್ಯಾನಾಂ ಭೇದಾನಾಂ ತೇ ದ್ವಯಕಾಲಾಃ. ಅವು ಎಲ್ಲವೂ ದ್ವಯಕಾಲ ಅನಿಸಿಕೊಳ್ಳುತ್ತವೆ. ಯಾವುವು ಅಂತಂದ್ರೆ ಒಂದು ಇನ್ನೊಂದನ್ನ ಮಿತಿಗೆ ಒಳಪಡಿಸುತ್ತದೆಯೋ. ಪರಿಚ್ಛೇದ್ಯ ಪರಿಚ್ಛೇದ್ಯ ಪರಿಚ್ಛೇದಕ, ಮತ್ತೆ ಎರಡು ಶಬ್ದಗಳು ಬರ್ಕೊಡ್ರಿ. ಎರಡು ಶಬ್ದಗಳು ಪರಿಚ್ಛೇದ್ಯ ಪರಿಚ್ಛೇದಕ. ಪರಿಚ್ಛೇದ್ಯ ಅಂದ್ರೇನು? ಮಿತಿಗೆ ಒಳಪಡಿಸುವುದು ಪರಿಚ್ಛೇದ್ಯ. ಪರಿಚ್ಛೇದಕ ಅಂದ್ರೇನು? ಯಾವುದು ಮಿತಿಗೆ ಒಳಪಡುತ್ತದೆಯೋ ಅದು ಪರಿಚ್ಛೇದಕ. ದ್ವಯಕಾಲದಲ್ಲಿ ಎಲ್ಲ ವಸ್ತುಗಳು ಎಲ್ಲ ಪದಾರ್ಥಗಳು ಕೂಡ ಒಂದಕ್ಕೆ ಒಂದಕ್ಕೆ ಒಂದು ಲಿಮಿಟ್ಗೆ ಒಳಪಡಿಸುವಂತಹ ಸ್ವಭಾವಗಳಿಂದಲೇ ಕೂಡಿವೆ. ಒಂದಕ್ಕೆ ಒಂದು ಮಿತಿಗೆ ಒಳಪಡಿಸುವಂತಹ ಸ್ವಭಾವಗಳಿಂದಲೇ ಕೂಡಿವೆ. ನೋಡಿ, ಯಾರು ಇದನ್ನು ಪೆನ್ ಅಂತ ಕರೆಯುವುದು? ಯಾಕೆ? ಪೆನ್ನಿನ ಪರಿಚ್ಛೇದ್ಯವೇ ಬೇರೆ ಮತ್ತು ಮೊಬೈಲಿನ ಪರಿಚ್ಛೇದ್ಯವೇ ಬೇರೆ, ಹೌದಾ? ಈಗ ಪರಿಚ್ಛೇದ್ಯ ಅಂದ್ರೆ ಗೊತ್ತಾಯ್ತು, ಲಿಮಿಟೇಷನ್ಸ್. ಪರಿಚ್ಛೇದಕ ಅಂದ್ರೆ ಯಾವುದು ಲಿಮಿಟೇಷನ್ಗೆ ಒಳಪಡುತ್ತದೆಯೋ, ಮಿತಿಗೆ ಯಾವುದು ಒಳಪಡುತ್ತದೆಯೋ. ಅಂದ್ರೆ ಏನು? ಈ ವಸ್ತು ಇದೆಯಲ್ಲ, ಇದು ಪರಿಚ್ಛೇದಕ. ಇದರ ಪರಿಚ್ಛೇದ ಏನು? ಇದರ ಪರಿಚ್ಛೇದ ಏನು? ಫೋನ್, ಇದು ಪರಿಚ್ಛೇದ. ಪೆನ್ ಅಲ್ಲ, ಪೇಪರ್ ಅಲ್ಲ, ಪರಿಚ್ಛೇದ. ಯಾಕಲ್ಲ? ಅದು ಅದರ ಮಿತಿ. ಅರ್ಥ ಆಯ್ತೀಗ? ಅದು ಅದರ ಮಿತಿ. ಮಿತಿ ಮಿತಿಗೆ ಒಳಪಟ್ಟದ್ದು, ಮಿತಿ ಮಿತಿಗೆ ಒಳಪಟ್ಟದ್ದು, ಮಿತಿ ಪರಿಚ್ಛೇದ್ಯ, ಒಳಪಟ್ಟದ್ದು ಪರಿಚ್ಛೇದಕ. ಸರಿಯೋ? ಈಗ ದ್ವಯ ಕಾಲದಲ್ಲಿ ಏನಿರ್ತದೆ? ಪರಿಚ್ಛೇದ್ಯ ಪರಿಚ್ಛೇದಕ ಅನ್ಯೋನ್ಯ ಸಂಬಂಧ, ಎಲ್ಲಿವರೆಗೂ ಅದಿದೆಯೋ ಅಲ್ಲಿವರೆಗೂ ಇದು, ಎಲ್ಲಿವರೆಗೂ ಇದಿದೆಯೋ ಅಲ್ಲಿವರೆಗೂ ಅದು. ಇದಕ್ಕೇನಂತಾರೆ? ಪರಿಚ್ಛೇದ್ಯ ಪರಿಚ್ಛೇದಕ ಸಂಬಂಧ. ಪರಸ್ಪರ ಪರಿಚ್ಛೇದ್ಯ ಪರಿಚ್ಛೇದಕತ್ವ ಬಾಹ್ಯಾನಾಂ ಭೇದಾನಾಂ, ಹೊರಗಿರುವಂತಹ ಭೇದಗಳು ಈ ದ್ವಯಕಾಲಾಹ, ಅವುಗಳಿಗೆ ನಾವು ಹೆಸರು ಕೊಟ್ಟಿದ್ದೀವಿ. ಏನು ಕೊಟ್ಟಿದ್ದೀವಿ? ದ್ವಯಕಾಲಾಹ. ಒಳಗವಾದ ಚಿತ್ತಕಾಲಾಹ, ಅಲ್ಲಿ ಈ ಲೆಕ್ಕಾಚಾರ ಇಲ್ಲ ಅಲ್ಲಿ. ಹಾ, ಹಾಗಾದ್ರೆ ಅದೇ ಬೇರೆ ಇದೇ ಬೇರೆ ಇಲ್ಲ, ಎರಡು ಕಲ್ಪನೆ. ಅರ್ಥ ಆಯ್ತಾ ಈಗ? ಎರಡು ಕಲ್ಪನೆಗಳು. ಓಕೆ, ನೆಕ್ಸ್ಟ್. ಅಂತಹ ಚಿತ್ತಕಾಲಾಹ ಬಾಹ್ಯಾಶ್ಚ ದ್ವಯಕಾಲಾಹ ಕಲ್ಪಿತಾ ಇವ ತೇ ಸರ್ವೇ ನ ಬಾಹ್ಯಃ ದ್ವಯಕಾಲತ್ವ ವಿಶೇಷಃ ಕಲ್ಪಿತತ್ವ ವ್ಯತಿರೇಕೇಣ ಅನ್ಯ ಹೇತುಕಃ. ಎಷ್ಟು ಚಂದ ನೋಡಿ. ಅಂತಹ ಚಿತ್ತಕಾಲ, ತಾತ್ಪರ್ಯ ಅಂತಹ ಚಿತ್ತಕಾಲ ಬಾಹ್ಯಾಶ್ಚ ದ್ವಯಕಾಲ ಇತಿ ಸರ್ವೇ ಕಲ್ಪಿತಾಹ. ಈ ಒಟ್ಟು ಏನಿವು? ಕಲ್ಪಿತವೇ. ಒಂದು ಕಚಾರ ಮುಗಿತೆ. ಈಗ ಇದು ಚಂದದೆ ಏನು ಅಂದ್ರೆ, ನ ಬಾಹ್ಯ ದ್ವಯಕಾಲತ್ವ ವಿಶೇಷ ಕಲ್ಪಿತತ್ವ ವ್ಯತಿರೇಕೇನ ಅನ್ಯ ಹೇದು. ಸಾರ್, ಹೊರಗಿರುವ ವಸ್ತುಗಳು ಅವು ಕಲ್ಪಿತ ಅಲ್ಲ ಸರ್, ನಿಜವಾದ ವಸ್ತುಗಳು ಸರ್ ಅವು. ಏನ್ ಸಾಹೇಬ್ರೆ ನೀವು ಈ ತರ ಮಾತಾಡ್ತೀರಿ? ಇದು ಘಟ, ಇದು ಕಲ್ಪಿತ ಹೆಂಗಾಗ್ತದೆ? ಎರಡು ಮೂರು ದೃಷ್ಟಿಕೋನಗಳಿಂದ ಇದು ಕಲ್ಪಿತ. ಮೊದಲನೇ ದೃಷ್ಟಿಕೋನ, ಇದು ಘಟ ಅಂತ ನಿಮ್ಗೆ ಹೆಂಗ್ ಗೊತ್ತು? ನಿನ್ನೊಳಗೆ ಘಟ ಆಗಿದ್ರೆ ತಾನೆ ಅದು ಹೊರಗೆ ಬರೋದು. ಆ ಒಳಗಿದ್ದದ್ದು ಹೊರಗೆ ಬಂತಲ್ಲ, ಅದೇ ಪಟಕ್ ಅಂತ ಹೊರಗೆ ಬಂತು. ಏನು ಕಲ್ಪಿತವಾಗಿ ಬಂತು ಹೇಳ್ರಿ? ಸ್ಕ್ರೀನ್ ಮೇಲೆ ಅದು ವಸ್ತು ಬರ್ತದಲ್ಲ, ಪದಾರ್ಥ, ಅದು ಒಳಗೆ ಅಲ್ಲಿಂದ ಪ್ರೊಜೆಕ್ಟರ್ನಿಂದ ಬರ್ತದೆ. ಹೌದಾ? ಈಗ ಹೊರಗಡೆ ಒಂದು ವೇಳೆ ವೃಕ್ಷವೇ ಬಂದಿತ್ತು ಅಂತ ಇಟ್ಕೊಡ್ರಿ, ಒಂದು ದಿನಕ್ಕೆ ಎಷ್ಟು ಸ್ಕ್ರೀನ್ಗಳು ಬೇಕು? ಈಗ ಅಲ್ಲಿ ಏನ್ ಬಂದದ? ವೃಕ್ಷ. ಮುಂದೆ ಪರ್ವತ ಬೇಕು, ಆಮೇಲೆ ಕೈಲಾಸ ಬೇಕು, ಆಮೇಲೆ ಮಾನಸರೋವರ ಬೇಕು. ಅವೆಲ್ಲ ಹೊರಗೆ ಬಂದ ಬಂದು ಕೂಡ್ತಾವೆ ಅಂತಂದ್ರೆ ಎಷ್ಟು ಸ್ಕ್ರೀನ್ಗಳು ಬೇಕು? ಹಾಗೇ ಇಲ್ಲ, ಅದ ಮತ್ತೆ ಕಲ್ಪಿಸಲ್ಪಟ್ಟಿದೆ. ಅದರಿಂದ ದ್ವಯಕಾಲ ಅವ್ರಿಗೆ ಏನು? ನ ಬಾಹ್ಯ, ಅದು ನ ಬಿಡ್ರಿ ಆಮೇಲೆ ತರೋಣ ಅಂತ. ಬಾಹ್ಯ ದ್ವಯಕಾಲತ್ವ ವಿಶೇಷ, ಹೊರಗಡೆ ಇದ್ದಂತಹ ಯಾವ ಈ ವಿಶೇಷಗಳಿವೆಯೋ ಇವು ಕಲ್ಪಿತತ್ವ ವ್ಯತಿರೇಕೇನ, ಕಲ್ಪನೆಯನ್ನು ಹೊರತುಪಡಿಸಿ ಬೇರೆ ಇನ್ನು ಯಾವ ಕಾರಣದಿಂದಲೂ ಬರಲು ಸಾಧ್ಯವಿಲ್ಲ. ನ ಅನ್ಯ ಹೇತುಕ, ಇಲ್ಲಿ ತೊಗೊಂಬನ್ನಿ. ಆ ಮೊದಲನೇ ನ ಬರಿಗಿರ ಅಂತ ಹೇಳಿದ್ನಲ್ಲ, ಆ ನ ಇಲ್ಲಿ ತೊಗೊಂಬರ್ರಿ. ನ ಅನ್ಯ ಹೇತುಕ, ಆ ಬೇರೆ ಇನ್ನು ಯಾವ ಕಾರಣಗಳು ಇಲ್ಲ. ಏನನ್ನು ಹೊರತುಪಡಿಸಿ? ಕಲ್ಪನೆಯನ್ನು ಹೊರತುಪಡಿಸಿ ಬೇರೆ ಇನ್ನು ಯಾವ ಕಾರಣಗಳು ಇಲ್ಲ. ಓನ್ಲಿ ಓನ್ಲಿ ಕಲ್ಪನ, ಹೋಲ್ ವರ್ಲ್ಡ್ ಇಸ್ ಕಲ್ಪನ. ಬಿಕಾಸ್ ವಿ ಆಲ್ರೆಡಿ ಗಾಟ್ ಕಂಡೀಷನ್, ದೇರ್ ಫೋರ್ ವಿ ಆರ್ ನಾಟ್ ರೆಡಿ ಟು ಆಕ್ಸೆಪ್ಟ್ ಇದು ಕಲ್ಪನ ತೋಳಿ ನಾ ಸಹಿಸಿ. ಅರ್ಥ ಆಯ್ತೇನಾ? ನಾವು ಎಷ್ಟು ಕಂಡೀಷನ್ ಆಗ್ಬಿಟ್ಟಿವಿ ಅಂತಂದ್ರೆ ಹೆಂಗ ಅದೇ ಇರ್ತದೆ. ಯಾವುದ್ರ ಬಗ್ಗೆ? ಜೈ ಕರ್ನಾಟಕ. ವಿ ಡೋಂಟ್ ಸೀ ಈ ಪ್ರಕಾರವಾದಂತಹ ತುಂಡು ತುಂಡು ತುಂಡು ತುಂಡು ರಾಜ್ಯ ಅಭಿಮಾನಗಳನ್ನು ನಾವು ಅಮೆರಿಕದಲ್ಲಿ ಕಾಣಬಹುದು. ನ್ಯೂಯಾರ್ಕ್ ಇದೊಂದು ಕರ್ನಾಟಕ ಇದ್ದಂಗೆ, ನ್ಯೂ ಜರ್ಸಿ ಇದೊಂದು ಮಹಾರಾಷ್ಟ್ರ ಇದ್ದಂಗೆ. ಇಲ್ಲಿ ಹೆಂಗೆ 30-32 ಈಗಾಗ್ಯಾವೆ ರಾಜ್ಯಗಳು, ಹಾಗೆ ಅಲ್ಲಿ ಕೂಡ ಒಂದು 27-24 ರಾಜ್ಯಗಳಾಗ್ಯಾವೆ. ಅದು ಇಲ್ಲಿ ಹೆಂಗೆ ಬಾರ್ಡರ್ ಬಾರ್ಡರ್ ಜಗಳ ಆಗಲಿ ಏನು ಇಲ್ಲ ಅಲ್ಲಿ. ಎಷ್ಟು ಚಂದ ಕೂಡಿರ್ತಾರೆ ಗೊತ್ತಾ, ಎಲ್ಲ ಕಡೆಗೂ ಒಂದೇ ಇಲ್ಲ, ಒಂದೇ ನಿಯಮ. ಅದು ಟ್ರಾಫಿಕ್ ಲಾ ಇರ್ಬೋದು, ಅದು ಕಾನ್ಸ್ಟಿಟ್ಯೂಷನ್ ಲಾ ಇರ್ಬೋದು, ಯಾವ ಎಲ್ಲ ಒಂದೇ ಥರ. ಇಲ್ಲಿ ನೋಡಿದ್ರೆ ಏನೇನು ಜಗಳ, ನನ್ನ ನೀರು ನಿನ್ನ ನೀರು, ನನ್ನ ಪರ್ವತ ನಿನ್ನ ಪರ್ವತ, ನನ್ನ ಗಣಿ ನಿನ್ನ ಗಣಿ, ಯಾಕೆ ಕಾರಣ ಇದೆ? ಮತ್ತೆ ನಮ್ಮ ಹಿರಿಯರು ಹಾಕೊಟ್ಟಂತಹ ತಪ್ಪು ಮಾರ್ಗ ಏನು? ಭಾಷಾ ಭಾಷಾ. ಜೈ ಕರ್ನಾಟಕ, ಜೈ ಮಹಾರಾಷ್ಟ್ರ. ಸಿಂಪಲ್ ಹೊಸೂರ್ನ ನೀವು ಹೋಗ್ರಿ, ಬೆಂಗಳೂರು ಹೊಸೂರಿಗೆ ಹೋಗ್ರಿ ನೀವು. ಹೊಸೂರು ಗೇಟ್ ದಾಟಿ ಆಚೆಗೆ ಹೋದ್ರೆ ನಮ್ಮವ್ರು ಯಾರು ನುಗ್ಗಿ ಹೋಗಿಲ್ಲ. ಆದ್ರೆ ಹೊಸೂರಿನಿಂದ ಈಚೆಗೆ ಬನ್ನೇರುಘಟ್ಟ ಕೋರಮಂಗಲಿನಿಂದಲೇ ತುಂಬ್ಕೊಂಡ್ಬಿಟ್ಟರು. ನಾವು ನುಗ್ಗಿಲ್ಲ, ಅವ್ರು ನುಗ್ಗಿಯೊಳಗೆ ಬಂದ್ಬಿಟ್ಟಾರೆ. ಈಗ ನೆಕ್ಸ್ಟ್ ಕ್ಲೇಮ್ ಏನಂತಂದ್ರೆ, ಯು ಚೇಂಜ್ ದಿಸ್ ಗೇಟ್. ಇದಷ್ಟು ನಮ್ಮದು ತಮಿಳುನಾಡು, ಇದೊಂದು ಕ್ಲೇಮ್. ಸೋ ನಮ್ಮ ಒಳಗಿರುವಂತಹ ವಸ್ತು, ನಮ್ಮ ಒಳಗಿರುವಂತಹ ಪದಾರ್ಥ, ನಮ್ಮ ಒಳಗಿರುವಂತಹ ವೃತ್ತಿ ಅದು ಹೊರಗೆ ಹೋಗಿದ್ದಾದರೆ ಬೇರೆ ಇನ್ಯಾವ ಕಾರಣದಿಂದಲಲ್ಲ, ಕಲ್ಪನಾ. ಪೂರಾ ಈ ರಾಜ್ಯ ಅನ್ನುವಂಥ ಕಲ್ಪನಾ. ಮೈ ವಾಟರ್ ಯುವರ್ ವಾಟರ್ ಇಸ್ ಕಲ್ಪನಾ. ಬದಲೇ ಆ ಒಂದು ನೈತಿಕ ವಿಚಾರ, ವೈಚಾರಿಕವಾದಂತಹ ಪ್ರವೃತ್ತಿ ನಮ್ಮಲ್ಲಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು. ನೀರ್ ನೀರಪ್ಪ ನೋಡ್ರಿ, ಈಗ ಇದ್ದ ನೀರೆಲ್ಲ ಕೊಟ್ಬಿಟ್ಟು ಅವ್ರಿಗೆ, ಬೆಳೆ ನಾಶ ಆಗ್ತದೆ ಅಂತೇಳಿ ಇದ್ದ ನೀರೆಲ್ಲ ಕೊಟ್ಬಿಟ್ಟು ಏನೂ ಇಲ್ಲ. ಕೆಆರ್ಎಸ್ಗೆ ಹೋದ್ರೆ ಏನೂ ಇಲ್ಲ, ಒಂದು ಹನಿ ನೀರಿಲ್ಲ. ಇಲ್ಲಿಂದ ಶುರು ಆಗ್ತದೆ, ಹೊಳೆನರಸೀಪುರ ದಾಟಿದ ಮೇಲೆ ಟ್ರೈನ್ ಹೋಗ್ಬೇಕಾದ್ರೆ ಹೊಳೆನರಸೀಪುರ ದಾಟಿದ ಮೇಲೆ ಶುರು ಆಗ್ತದೆ. ಕೆ ಆರ್ ಎಸ್ ಸಾಗರ ಕಟ್ಟೆ ಅಲ್ಲ ಬರ್ತಾ ಹೋಗ್ಬೇಕು. ಏನೇನು ಒಂದು ಹನಿ ನೀರು, ನನ್ನ ನೀರು ಇಲ್ಲ, ನಿನ್ನ ನೀರು ಇಲ್ಲ. ಎಷ್ಟು ಗಾಬೆ, ಎಷ್ಟು ತೊಂದರೆ, ಎಷ್ಟು ಕಷ್ಟ. ಅವರು ಆರಾಮಾಗಿದ್ದಾರೆ, ಚೆನ್ನಾಗಿದ್ದಾರೆ. ಈಗ ಅವರು ಅಂತ ಕರ್ನಾಟಕದವ್ರು ಅಂತಾರೆ, ಅವರು ಅಂತ ತಮಿಳುನಾಡಿನವ್ರು ಅಂತಾರೆ. ಯಾರು ಯಾರು ಯಾರು? ಸೊ ಕಲ್ಪನಾ ಅವರ ಕರೆಂಟ್, ನನ್ನ ಕರೆಂಟ್, ನಿನ್ನ ಕರೆಂಟ್, ಕರೆಂಟ್ ಇದು ಆಮೇಲೆ ಇನ್ನೊಂದು ಇನ್ನೊಂದು ಕೇಳ ಮಜ, ಇದು ಆಕಾಶ ಒಂದು ಬಚಾವ್ ಆಗಿತ್ತು ಪಾಪ, ಈಗ ಆಕಾಶನೂ ಬಿಟ್ಟಿಲ್ಲ. ಇವ್ ಪಾಕಿಸ್ತಾನ ಅಂತ ಇಸ್ ಅವರ್ ಸ್ಪೇಸ್, ಡೋಂಟ್ ಎಂಟರ್ ಹಿಯರ್ ಅಂತ. ಹಾ ಮಾಡಿಬಿಡ್ತಾರೆ. ಆಮೇಲೆ ಇವರಂತಾರೆ, ಯು ಡೋಂಟ್ ಎಂಟರ್ ಅಂತ ಇವರಂತಾರೆ. ಆಕಾಶನು ಎರಡು ತುಂಡ, ಎಲ್ಲೇ ಎಲ್ಲಿ ಎರಡು ತುಂಡು? ಬಹಿಶ್ಚಿತ್ತ ಅನ್ನೋದೇನಿದೆಯೋ, ಅಂತಶ್ಚಿತ್ತ ಅನ್ನೋದೇನಿದೆಯೋ, ಎರಡೂ ಕೂಡ ಕಲ್ಪನೆಗಳ ರಾಶಿ. ಅಷ್ಟೇ ಮುಗಿದ್ ನೋಡಿ, ಅವ್ಯಕ್ತ ಏವ ಏಂತಸ್ತು ಸ್ಫುಟ ಏವ ಚೇ ಬಹಿ ಕಲ್ಪಿತ ಏವ ತೇ ಸರ್ವೇ ವಿಶೇಷಸ್ತಿಂದ್ರಿಯಾಂತರೇ ಅವ್ಯಕ್ತ ಏವ ಏಂತಸ್ತು ಸ್ಫುಟ ಏವ ಚೇ ಬಹಿ ಕಲ್ಪಿತ ಏವ ತೇ ಸರ್ವೇ ವಿಶೇಷಸ್ತಿಂದ್ರಿಯಾಂತರೇ. ಯೇ ಅಂತಸ್ತು ಅವ್ಯಕ್ತಾ, ಒಳಗೆ ಇರುವಂತಹ ಎಲ್ಲ ವೃತ್ತಿಗಳು ಅವ್ಯಕ್ತಾ, ಒಳಗಿರುವಂತಹ ಎಲ್ಲ ವಾಸನಾಗಳು, ಎಲ್ಲ ವೃತ್ತಿಗಳು, ಎಲ್ಲ ಬೀಜಗಳು ಏನಿವು? ಅವ್ಯಕ್ತಾ, ಅವ್ಯಕ್ತ. ಹೇಗೆ ಹುಣಸೆಯ ಬೀಜದಲ್ಲಿ ಹುಣಸೆಯ ವೃಕ್ಷ ಅವ್ಯಕ್ತ, ಇನ್ನ ಹೊರಗಿರದು. ಏ ಬಹಿಹಿ ಸ್ಫುಟ ಏವ ಚೇ, ಹೊರಗಿರುವುದೆಲ್ಲ ಸ್ಫುಟ. ಸ್ಫುಟ ಅಂದ್ರೆ ಸ್ಪಷ್ಟ. ಇದು ಅವ್ಯಕ್ತ ಅಸ್ಪಷ್ಟ. ಅದು ವ್ಯಕ್ತ, ಅದು ಸ್ಫುಟ. ಹೌದು ಅಂತ ಅದ ಬೇರೆ, ಇದೆ ಬೇರೆ ಹಾಕಿಲ್ರಿ ಈಗ, ಅದೇ ಬೇರೆ ಇದೆ ಬೇರೆ ಆಯ್ತಲ್ಲ. ಅದು ಅಸ್ಪಷ್ಟ, ಇದು ಸ್ಪಷ್ಟ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ, ತೇ ಸರ್ವೇ ಇವ ಕಲ್ಪಿತ. ಒನ್ ಶುಡ್ ಸೀ ದಟ್, ವಿಚಾರದಿಂದ ವೈಚಾರಿಕವಾಗಿ ಅದನ್ನ ಗುರುತಿಸ್ಬೇಕು. ಅದು ಸ್ಪಷ್ಟ ಆಗ್ಬೇಕು ನಮಗೆ. ಆದ್ರೂ ಏನೇ ಹೇಳಿ ಸ್ವಾಮೀಜಿ, ಒಳಗಿದ್ದದ್ದು ಅಸ್ಪಷ್ಟ, ಹೊರಗಿದ್ದದ್ದು ಸ್ಪಷ್ಟ. ಆ ಹೊರಗಿದ್ದದ್ದು ಏನು ಸ್ಪಷ್ಟ ಅಂತ ನೀವು ಅಂತೀರಿ, ಅದು ಕಲ್ಪಿತ ಅನ್ನೋದು ನಮಗೆ ಸ್ಪಷ್ಟ ಬೇಕು. ತಗಳಪ್ಪ, ಕಲ್ಪಿತವಾದ ಕಾಫಿ ಕುಡಿದಿತ್ತು. ಕಲ್ಪಿತ ಅನ್ನೋದು ಶಬ್ದಗಳಲ್ಲಿ ಅಲ್ಲ, ವ್ಯವಹಾರದಲ್ಲಿ ಅಲ್ಲ, ವಿಚಾರದಲ್ಲಿ. ಅದು ಸ್ಪಷ್ಟ ಆಗ್ಬೇಕದು. ಒಂದು 50 ರೂಪಾಯಿ ಕೊಟ್ಟೆ ನಮ್ಗೆ ಒಂದು ಕಲ್ಪಿತವಾದ ಘಟ ಕೊಡು ಅಂತ, ಅಥವಾ ಪೇಪರ್ ತಂದು ಕೊಟ್ಟು ತಗೊಳಪ್ಪ ಒಂದು ಕಲ್ಪಿತವಾದ 50 ರೂಪಾಯಿ ಕೊಟ್ಟು ಒಂದು ಪೇಪರ್ ತಂದು ಕೊಡ್ತಾರೆ. ಮಕ್ಕಳು ಆಟ ಆಡ್ತಾರೆ. ಎಂತ ಆಟ ಅದು? ಇಲ್ಲ, ಬಾಂಬೆ ಬಾಂಬೆ ಬಿಸಿನೆಸ್ ಅಂತ ಒಂದು ಆಟ ಇದೆ. ಟ್ರೇಡ್, ಹಾ ಟ್ರೇಡ್, ಬಾಂಬೆ ಟ್ರೇಡ್. ಚೌಕ ಇರ್ತದ, ಎಲ್ಲ ಪ್ರಿಂಟೆಡ್ ಇರ್ತಾವ, ಬರ್ದಿರ್ತಾವ. ಸಯಾನ್ ಪ್ರಾಪರ್ಟಿ 50 ಲಕ್ಷ ರೂಪಾಯಿ. ತಗೊಳ್ಳಪ್ಪ ಪೇಪರ್, 50 ಲಕ್ಷ ರೂಪಾಯಿ. ನನಗೆ ಆ ಪ್ರಾಪರ್ಟಿ ಬಿಟ್ಕೊ. ಆಮೇಲೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಯ್ತದಪ್ಪ? ಆಯ್ತು. ನನ್ನ ಹೆಸರು ಆಯ್ತ? ನನ್ನ ಹೆಸರು, ನನ್ನ ಹತ್ರ ಉಳ್ಕೊಂಡು ನೋಡಿ ಕಲ್ಪನಾ. You tell me, this land is whose land? ನಾನು ನಿಮಗೆ ತೋರಿಸ್ತೇನೆ, ಈ ಈ ಭೂಮಿ ಯಾರ ಭೂಮಿ? ಆ ಮಣ್ಣಿನೊಳಗೆ ಬರೆದಿಲ್ಲ, ಈ ಕಲ್ಲಿನೊಳಗೆ ಬರೆದಿಲ್ಲ, ಈ ಸ್ಟೆಪ್ ಮೇಲೆ ಬರೆದಿಲ್ಲ. ಯಾರ್ದಿದೆ ಭೂಮಿ? ನಮ್ಮ ಹೆಸರು ರಿಜಿಸ್ಟ್ರೇಷನ್ ಆಗಿದೆ ಸ್ವಾಮೀಜಿ, ಇದು ನಮ್ಮ ರಿಜಿಸ್ಟ್ರೇಷನ್ ಆಗಿದೆ. ಏನು ರಿಜಿಸ್ಟ್ರೇಷನ್, ಅದು ಏನು ಗ್ಯಾರಂಟಿ? ಇಲ್ಲಿ ನೋಡಿ ಸ್ವಾಮಿ, ರಿಜಿಸ್ಟ್ರೇಷನ್ ಪೇಪರ್, ರಿಜಿಸ್ಟ್ರೇಷನ್ ಪೇಪರ್ನಲ್ಲಿ ಇದ್ದದ್ದಕ್ಕೆ ಇದು ನಂದು ಅನ್ನುವ ಕಲ್ಪನಾ ತಾನೆ. ಅಕ್ಷಯ ಟ್ರಸ್ಟ್ ಅಂತ, ಅಕ್ಷಯ ಟ್ರಸ್ಟ್ ಎಲ್ಲಿದೆ ಕಲ್ಪನಾ? ನಾವು ಟ್ರಸ್ಟ್ ಮಾಡಿದೀವಿ ಒಂದು ಕಲ್ಪನಾ, ಟ್ರಸ್ಟ್ ಇಷ್ಟು ಪ್ರಾಪರ್ಟಿ ಅದು ಅಂತ ಇನ್ನೊಂದು ಕಲ್ಪನಾ, ಈ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಅದು ಭಾರಿ ಮಜಾ ನೋವು ಕೇಳಿದೆ. ವ್ಯಾಲ್ಯೂಯೇಷನ್ ಒಂದೊಂದು ವರ್ಷಕ್ಕೂ ವ್ಯಾಲ್ಯೂಯೇಷನ್ ಚೇಂಜ್ ಆಗ್ತದೆ. ಅದು ಆ ವರ್ಷದ ಕಲ್ಪನಾ, ಇದು ಈ ವರ್ಷದ ಕಲ್ಪನಾ, ಇದು ಮುಂದಿನ ವರ್ಷದ ಕಲ್ಪನಾ. ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಕೊಡ್ರಿ. ಇದ್ರೊಳಗೆ ಮತ್ತೆ ನನ್ನ ಜಾಗ, ನಿನ್ನ ಜಾಗ, ನೀನು ಇಲ್ಲಿ ಕುತ್ಕೋಬೇಡ, ನೀ ಇದು ಎಂತ ಕಲ್ಪನೆ? ಇದು ವಿಶಿಷ್ಟವಾದಂತ ಕಲ್ಪನೆ. ಇದು ಹೋಲ್ ಥಿಂಗ್ ಇಸ್ ಕಲ್ಪನಾ. ಅದು ಎಷ್ಟು ಚಂದ ಹೇಳಿಬಿಟ್ಟಾರೆ ನೋಡ್ರಿ, ಸರ್ವೇ ಇವ ಕಲ್ಪಿತ, ಇವ ಈ ಸರ್ವೇ ಕಲ್ಪಿತ, ಇವೆ ಅಷ್ಟು ಕಲ್ಪಿತ. ಯಾವೇ ಹಾಗಾದ್ರೆ ಸ್ವಾಮೀಜಿ ಅದು ಇದು ಎಲ್ಲ ಕಲ್ಪನೆ ಆದ್ರೆ ಈ ಏನದ ಸ್ವಲ್ಪ ವಿಶೇಷ ಇರ್ಬೋದು. ಏನ್ ವಿಶೇಷ ಗೊತ್ತಾ? ವಿಶೇಷ ಆತು ಇಂದ್ರಿಯ ಅಂತಾರೆ, ಹೊರಮುಖವಾದ ಇಂದ್ರಿಯ, ಒಳಮುಖವಾದ ಇಂದ್ರಿಯ ಅಂತ ನಾವು ಡಿಫರೆನ್ಸ್ ಮಾಡಬಹುದೇ ವಿನಃ ವಸ್ತುಗಳು, ಪದಾರ್ಥಗಳು, ವೃತ್ತಿಗಳು, ಆಕಾರಗಳು, ವಿಷಯಗಳು ಇವು ಎಲ್ಲವೂ ಕಲ್ಪನಾ. ಇಂದ್ರಿಯಗಳು ಹೊರಮುಖವಾಗಿವೆ, ಇಂದ್ರಿಯಗಳು ಒಳಮುಖ. ಭಾಷ್ಯ ನೋಡ್ಕೊಳ್ಳಿ. ಯದಪಿ ಅಂತಃ ಅವ್ಯಕ್ತತ್ವಂ ಭಾವನಾಂ ಮನೋವಾಸನಾ ಮಾತ್ರ ಅಭಿವ್ಯಕ್ತಾನಾಂ ಮಾತ್ರ ಅಭಿವ್ಯಕ್ತಾನಾಂ ಪುಟತ್ವಂ ವಾ ಬಹಿಃ ಚಕ್ಷುರಾದಿ ಇಂದ್ರಿಯಾಂತರೇ ವಿಶೇಷ ನಾಸೌ ಭೇದಾನಾಂ ಅಸ್ತಿತ್ವಕೃತಃ. ಯಾವುದು ಒಳಗೆ ಅಂತಃ, ಒಳಗೆ ಅವ್ಯಕ್ತತ್ವ ಅವ್ಯಕ್ತವಾಗಿದೆಯೋ, ಆ ಅವ್ಯಕ್ತವಾಗಿರುವಂತಹ ಭಾವಗಳೇನಿವೆಯೋ ಅವು ಹೇಗಿವೆ ಅಂದರೆ ಮನೋವಾಸನಾ ಮಾತ್ರ ಅಭಿವ್ಯಕ್ತಾನಾಂ. ಮನೋವಾಸನ ಮನಸ್ಸಿನಲ್ಲಿ ವಾಸನಾ ರೂಪದಲ್ಲಿ ಕಲೆ ಹಾಕಲ್ಪಟ್ಟಂತಹ, ಹೇಗೆ ಇವು ಹೇಗೆ ಹೇಗೆ ಹೇಗೆ ರಾಶಿ ರಾಶಿಯಾಗಿ ಉಳ್ಕೊಂಡು ಒಳಗಡೆ ಮಾತ್ರ ಅಭಿವ್ಯಕ್ತಾನ ಮಾತ್ರ ಸ್ಪರ್ಶಾಸ್ತಿಕೀಯ ಮಾತ್ರ, ಆ ಮಾತ್ರ ಅಂದ್ರೆ ನೋಡಬೇಕು ಅನ್ನುವಂತಹ ಪ್ರವೃತ್ತಿ, ಕೇಳಬೇಕು ಅನ್ನೋ ಪ್ರವೃತ್ತಿ, ರುಚಿಸಬೇಕು ಅನ್ನೋ ಪ್ರವೃತ್ತಿ, ಏನೇ ಇಂಗ್ಲಿಷ್ನೊಳಗೆ ಟೆಂಡೆನ್ಸಿ, ಆ ಟೆಂಡೆನ್ಸಿಗಳಿಂದ ಟೆಂಡೆನ್ಸಿಗಳ ಕಾರಣವಾಗಿ ನಮ್ಮ ಒಳಗೆ ಅವು ವಾಸನಾ ರೂಪದಲ್ಲಿ ಕಲೆಕ್ಷನ್ ಆಗಿವೆ. ಅಥವಾ ವಾ ಅಥವಾ ಸ್ಫುಟತ್ವಂ ಬಹಿಹಿ, ಹೊರಗಡೆ ಸ್ಪಷ್ಟವಾಗಿ ಕಾಣ್ತಾ ಇವೆ. ಎರಡೂ ಏನ್ ಗೊತ್ತಾ? ಇವು ಚಕ್ಷುರಾದಿ ಇಂದ್ರಿಯಾಂತರೇ ವಿಶೇಷ, ಇವೆರಡೂ ಇಂದ್ರಿಯಗಳ ವಿಶೇಷ, ಚಕ್ಷುಹು ಇತ್ಯಾದಿ ಇಂದ್ರಿಯಗಳ ವಿಶೇಷಗಳು. ಏನ್ ವಿಶೇಷ? ಹೊರಮುಖವಾದ ಇಂದ್ರಿಯ, ಒಳಮುಖವಾದ ಇಂದ್ರಿಯ. ನಾಸೋ ಭೇದಾನಾಂ ಅಸ್ತಿತ್ವ ಕೃತಃ. ನೋಡಿ, ಹೊರಮುಖವಾದ ಇಂದ್ರಿಯ ಅಂದ್ರೇನು? ಇವು ಗೋಲಕಗಳು. ಈ ಗೋಲಕಗಳು ಏನ್ ಲಭ್ಯವೆ ನಮಗೆ? ಗೋಲಕಗಳು. ಇವು ಗೋಲಕ ಅಂತ ಕರೀತಾರೆ, ಇವು ಗೋಲಕ ಅಂತ ಕರೀತಾರೆ. ಇವು ಗೋಲ, ಇದು ಹೊರಮುಖವಾದ. ಎಲ್ಲಿ ಬರ್ತದೆ? ಕಠೋಪನಿಷತ್. ಹಾ, ಪರಾಂಚಿಖಾನಿ ವಿತನ ಸ್ವಯಂಭೂ ಪರಾ ಪಶ್ಯತಿ ನ ಅಂತರ. ಹೊರಗೆ ಹೊರಮುಖವಾಗಿ ನೋಡ್ತಾ ಇರ್ತವೆ, ಒಳ ಹೋಗೋ ಶಕ್ತಿ ಅವಕ್ಕೆ ಇಲ್ಲ. ಇನ್ನ ಒಳಮುಖವಾದ ಇಂದ್ರಿಯಗಳು ಯಾವುವು? ಈ ಕಣ್ಣು ಮುಚ್ಚಿದ್ರೂ ಕೂಡ ನಮಗೆ ಮಾತ್ರಗಳಿರ್ತವೆ, ಮಾತ್ರಗಳು. ಅದೀಗ ಶಬ್ದ ಕೊಟ್ಟ ನೋಡ್ರಿ, ಮಾತ್ರ ಅಭಿವ್ಯಕ್ತಾನ. ಏನ್ ಮಾತ್ರ ಅಂದ್ರೆ ಟೆಂಡೆನ್ಸಿ, ಹೌದು, ಪ್ರವೃತ್ತಿಗಳು. ಈ ಪ್ರವೃತ್ತಿಗಳು ನುಡಿಸ್ತವೆ, ಕೇಳಿಸ್ತವೆ. ಹೊರಗೆ ಬೇಕಾದ್ರೆ ಈ ಇಂದ್ರಿಯಗಳು ಉಪಯೋಗ ಮಾಡ್ಕೊತವೆ, ಒಳಗೆ ಇವುಗಳ ಅವಶ್ಯಕತೆ ಇಲ್ಲ. ಈ ಪ್ರಕಾರವಾಗಿ ವಿಶೇಷ ನಾಶೋ ಭೇದಾನ ಅಸ್ತಿತ್ವ ಕೃತ. ಹೀಗಾಗಿ ಚಕ್ಷುರಾದಿ ಇಂದ್ರಿಯಾಂತರೆ ವಿಶೇಷ ನಾಸೋ ಭೇದಾನ ಅಸ್ತಿತ್ವ ಕೃತ. ಇಂದ್ರಿಯಗಳಲ್ಲಿ ಭೇದವಿದ್ದೀತೆ ವಿನಃ ಇಂದ್ರಿಯ ಮತ್ತು ಇಂದ್ರಿಯ ಪ್ರವೃತ್ತಿಗಳು, ಬಹಿರ್ಮುಖ ಮತ್ತು ಅಂತರ್ಮುಖ ಇಂದ್ರಿಯಗಳಲ್ಲಿ ಹಾಗೆ ಬರ್ಕೊಡ್ರಿ. ಬಹಿರ್ಮುಖ ಅಂತರ್ಮುಖ ಇಂದ್ರಿಯಗಳಲ್ಲಿ ಭೇದ ಇದ್ದೀತೆ ವಿನಃ ವಸ್ತು ಪದಾರ್ಥಗಳು ಎಲ್ಲವೂ ಕಲ್ಪಿತವೆ. ಹೊರಗಿರಲಿ ಒಳಗಿರಲಿ ಎಲ್ಲವೂ ಕೂಡ ಕಲ್ಪಿತವೆ. ಓಕೆ. ಸ್ವಪ್ನೆ ಅಪಿ ತಥಾ ದರ್ಶನಾತ್, ಹಾಗೆಯೇ ಸ್ವಪ್ನದಲ್ಲಿ ಕೂಡ ಅದೇ ಪ್ರಕಾರವಾಗಿ ನಮಗೆ ಕಾಣುತ್ತವೆ. ಕಿಂ ತರ್ಹಿ ಇಂದ್ರಿಯಾಂತರ ಕೃತ ಇವ ಅತಃ ಕಲ್ಪಿತ ಇವ ಜಾಗೃದ್ಭಾವಾಃ ಅಪಿ ಸ್ವಪ್ನ ಭಾವವತ್ ಇತಿ ಸಿದ್ಧಂ. ಸರ್, ಏನ್ ನೀವು ಏನ್ ಸಿದ್ಧ ಮಾಡಿದಂಗ ಆಯ್ತು ಸಾಹೇಬ್ರೆ? ಕೇಳಿ, ನಾವೇನ್ ಸಿದ್ಧ ಮಾಡಿದ್ವಿ ಅಂತಂದ್ರೆ, ಅತಃ ಜಾಗೃದ್ಭಾವ ಇವ ಕಲ್ಪಿತ ಕಥಂ ಸ್ವಪ್ನ ಭಾವವತ್. ಸ್ವಪ್ನವು ಎಷ್ಟು ಕಲ್ಪಿತವೋ ಜಾಗೃತವು ಕೂಡ ಅಷ್ಟೇ ಕಲ್ಪಿತ. ಅಪ್ಪ, ಸ್ವಪ್ನ ಎಷ್ಟು ಕಲ್ಪಿತವೋ ಜಾಗೃತವು ಕೂಡ, ಅಪಿ ಶಬ್ದ ಇದೆ, ಜಾಗೃತವು ಕೂಡ ಕೂಡ ಹಾಕದೆ ಹೋದ್ರೆ ಏನಾಗ್ತದೆ? ಸ್ವಪ್ನವು ಕಲ್ಪಿತ, ಜಾಗೃತವು ಕಲ್ಪಿತ. ಜಾಗೃತವು ಕೂಡ ಅಂತ ಹಾಕಿದ್ರೆ ಸ್ಪಷ್ಟವಾಗಿರುತ್ತದೆ. ಸ್ವಪ್ನ ಸ್ವಪ್ನ ಭಾವವತ್ ಇತಿ ಸಿದ್ಧಂ, ಜಾಗೃದ್ಭಾವ ಅಪಿ ಸ್ವಪ್ನ ಭಾವತ. ಓಕೆ. ಬಾಹ್ಯ ಆಧ್ಯಾತ್ಮಿಕಾನಾಂ ಭಾವಾನಾಂ ಇತರೇತರ ನಿಮಿತ್ತ ನೈಮಿತ್ತಿಕತಯಾ ಕಲ್ಪನಾಯಾಃ ಕಿಂ ಮೂಲಂ ಇತಿ ಉಚ್ಯತೆ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಕೀ. ಓಂ ತತ್ಸತ್.